ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ ದುಡ್ಡು 20ನೇ ತಾರೀಕಿಗೆ ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು, ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ, 1-2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ ಲಿಟಲ್ ಗ್ಯಾಸ್. ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪಶುಗಳಲ್ಲಿ ಕಾಲುಬಾಯಿ ರೋಗ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ಇಲವಾಲ ಹೋಬಳಿ ಗುಂಗ್ರಾಲ್ ಛತ್ರದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಎನ್ ಸಂತೋಷ್ ಗೌಡ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ ನಮಸ್ಕಾರ. ನಾವು ಕಳೆದ ಭಾಗದ ಕಾರ್ಯಕ್ರಮದಲ್ಲಿ ಕಾಲುಬಾಯಿ ಜ್ವರದ ವಿಚಾರವಾಗಿ ಡಾಕ್ಟರ್ ಸಂತೋಷ್ ಗೌಡ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದೋ. ಅವರು ಕೂಡ ಅಷ್ಟೇ ತುಂಬ ಸವಿಸ್ತಾರವಾಗಿ ಈ ಕಾಲುಬಾಯಿ ಜ್ವರದ ಬಗ್ಗೆ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗಾಗಿ ನೀಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸಂತೋಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಡಾಕ್ಟರ್ ಸಂತೋಷ್ ಅವರೇ, ನಾನು ಇವಾಗಲೇ ಹೇಳಿದ ಹಾಗೆ ನಮ್ಮ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಕಾಲುಬಾಯಿ ಜ್ವರ ಅಂದರೆ ಏನು ಮತ್ತು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗಾಗಿ ನೀಡಿದ್ದೀರಿ. ಇದಕ್ಕೆ ಬೇರೆ ಪರಿಹಾರವೇ ಇಲ್ಲ, ಲಸಿಕೆ ಹಾಕ್ಸೋದೊಂದೇ ರಾಮಬಾಣವಾಗಿ ಕೆಲಸ ಮಾಡುತ್ತೆ, ರೋಗನೇ ಬರದೇ ಇರೋ ರೀತಿಯಲ್ಲಿ ತಡೆಯುತ್ತೆ ಅಂತ ಹೇಳ್ತಾ ಇದ್ರಿ. ಇಂದು ನಾವು ನಮ್ಮ ರೈತ ಬಾಂಧವರಿಗಾಗಿ ಈ ಲಸಿಕೆ ನೀಡುವ ಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋಣ. ಅದಕ್ಕೂ ಮುಂಚೆ ಕಳೆದ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಕೆಲವು ರೈತ ಬಾಂಧವರು ಕೇಳಲಿಕ್ಕಾಗದೇ ಇದ್ದರೆ ಮತ್ತೊಮ್ಮೆ ಈ ಕಾಲುಬಾಯಿ ಜ್ವರ ಅಂದರೆ ಏನು ಒಂದಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೀಡಿ ಆ ನಂತರ ನಾವು ಈ ಲಸಿಕೆಯ ಬಗ್ಗೆ ಮಾತುಕತೆಯನ್ನು ನಡೆಸೋಣ. ಕಾಲುಬಾಯಿ ಜ್ವರ ಅಥವಾ ಕಾಲುಬಾಯಿ ರೋಗ ಸಾಂಕ್ರಾಮಿಕ ರೋಗ ಆಗಿರ್ತದೆ. ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಒಂದು ರೋಗಗ್ರಸ್ತ ಪ್ರಾಣಿಯಿಂದ ಮತ್ತೆ ಇನ್ನು ಬೇರೆ ಬೇರೆ ಪ್ರಾಣಿಗಳಿಗೆ ಹರಡುವಂಥ ಕಾಯಿಲೆ, ಹಾಗಾಗಿ ಇದು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಹಾಗೆ ಇದು ಮಾರಣಾಂತಿಕ ರೋಗ ಕೂಡ. ಈ ಕಾಲುಬಾಯಿ ಜ್ವರ ಅಥವಾ ಗೆರಸು ರೋಗ, ಗೊರಸು ರೋಗ, ಕಾಲು ಜ್ವರ, ಬಾಯಿ ಜ್ವರ ಅಂತ ಒಂದೊಂದು ನಿರ್ದಿಷ್ಟವಾದಂಥ ಪ್ರದೇಶದಲ್ಲಿ ರೈತರು ಅವರಿಗೆ ಬೇಕಾದ ಹೆಸರನ್ನು ಹೇಳ್ತಾರೆ. ಜನರಲ್ ಆಗಿ ಹೇಳೋದೇನೆಂದರೆ ಕಾಲುಬಾಯಿ ಜ್ವರ ಅಂತ ಇದನ್ನು ಕರಿತೀವಿ. ಸೀಳು ಗೊರಸಿರೋ ಅಂಥ ಪ್ರಾಣಿಗಳಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳುತ್ತೆ. ದನ, ಎಮ್ಮೆ, ಕುರಿ, ಮೇಕೆ, ಹಂದಿ ಇವು ಸೀಳು ಗೊರಸಿನ ಪ್ರಾಣಿಗಳಾಗಿರ್ತವೆ. ಇದು ಅಲ್ಲದೇ 70ಕ್ಕೂ ಅಧಿಕ ಕಾಡು ಪ್ರಾಣಿಗಳಲ್ಲಿ ಕೂಡ ಈ ಒಂದು ರೋಗ ಕಾಡಿಸ್ಕೊಳುತ್ತೆ. ಆ ಕಾಡು ಪ್ರಾಣಿಗಳಂದರೆ ಕಾಡು ಎಮ್ಮೆ ಆಗಿರ್ಬೋದು, ಒಂಟೆ, ಜಿಂಕೆ, ಈ ಥರ ನಾನಾ ಬಗೆಯ ಜಿಂಕೆಗಳಲ್ಲಿ ಈ ಕೂಡ ಈ ರೋಗ ಕಾಣಿಸ್ಕೊಳುತ್ತೆ. ಈ ಒಂದು ರೋಗಕ್ಕೆ ಪ್ರಮುಖವಾದ ಕಾರಣ ಏನಂದರೆ ಹಾಪ್ತೋ ವೈರಸ್ ಅನ್ನೋ ಒಂದು ವೈರಾಣು, ಅತಿ ಸೂಕ್ಷ್ಮವಾದಂಥ ವೈರಾಣು ಇದಾಗಿರ್ತದೆ. ಈ ವೈರಸ್ ಏನಂತಂದರೆ ಈ ಕೊರೋನಾ ವೈರಸ್ಗಿಂತ ತುಂಬ ತೀಕ್ಷ್ಣವಾದಂಥದ್ದು, ತುಂಬ ಶಕ್ತಿಯುಳ್ಳ ಅಂಥ ವೈರಸ್ ಆಗಿರ್ತದೆ. ಏನಕ್ಕೆ ಅಂತಂದು ಹೇಳಿದರೆ ರೋಗಗ್ರಸ್ತ ಪ್ರಾಣಿಯಿಂದ 40 ಕಿಲೋಮೀಟ್ರ್ ವ್ಯಾಪ್ತಿಗೆ ಕೂಡ ಇದರ ಆಚೆಗೂ ಕೂಡ ಗಾಳಿಯಲ್ಲಿ ಹರಡುವಂಥ ಶಕ್ತಿಯನ್ನು ಹೊಂದಿರ್ತದೆ. ಸೊ ಹಾಗಾಗಿ ಇದು ಶಕ್ತಿಯುತವಾದಂಥ ವೈರಸ್ ಅಂತ ನಾವು ಹೇಳ್ತೀವಿ. ಈ ಒಂದು ವೈರಸ್ಸು ಹಾಪ್ತೋ ವೈರಸ್ ಅನ್ನೋದು ಈಗಲೂ ಜೀವಂತವಾಗಿ ಈ ವೈರಾಣು 100ಕ್ಕಿಂತ ಅಧಿಕ ದೇಶಗಳಲ್ಲಿ ಇದೆ. ಸೊ ಹಾಗಾಗಿ ನಾವು ಇವತ್ತು ನಾವು ತುಂಬ ನಮ್ಮ ರೈತ ಬಾಂಧವರು ಇದ್ರ ಕಡೆ ತುಂಬ ಗಮನ ಕೊಡಬೇಕಾಗಿದೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂಥ ಸಂಭವ ಇದೆ, ಆದರೆ ಅದರ ಒಂದು ಪ್ರಮಾಣ ಏನಿದೆ ತೀರ ಕಡಿಮೆ ಇದೆ. ಅದಕ್ಕೆ ಹೆಚ್ಚಂದರೆ ಯಾವ ರೈತ ಬಾಂಧವರು ಆ ಒಂದು ರೋಗಗ್ರಸ್ತ ಪ್ರಾಣಿಯನ್ನು ಒಡನಾಟದಲ್ಲಿ ಏರಿರ್ತಾರೆ ಅವರಿಗೆ ಕೈಯಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಟೈಪು ಆ ಥರ ಆಗ್ಬೋದು, ಸ್ವಲ್ಪ ಜ್ವರ ಬರ್ಬೋದು, ಅದು ಸ್ವಲ್ಪ ಚಿಕಿತ್ಸೆ ತಗೊಂಡ್ರೆ ಸರಿ ಹೋಗುತ್ತೆ. ತೀರಾ ಮಾರಣಾಂತಿಕವಾಗಲಿ ಅಥವಾ ತುಂಬ ಏನೋ ಕಷ್ಟಕ್ಕೆ ದೂಡುವಂಥ ಸಮಸ್ಯೆ ಆಗೋದಿಲ್ಲ. ಈ ರೋಗದ ಲಕ್ಷಣಗಳ ಬಗ್ಗೆ ನಾನು ಹೇಳೋದಾದರೆ, ಈ ಮೊದಲು ಈ ರೋಗ ಯಾವುದೇ ಒಂದು ಪ್ರಾಣಿಯ ಈ ವೈರಾಣು ಪ್ರಾಣಿಯ ದೇಹವನ್ನು ಸೇರಿದ 3-7 ದಿನಗಳ ನಂತರ ಈ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಈ ಶುರುವಾದ ದಿನ ಅತಿಯಾದ ಜ್ವರ ಕಾಣಿಸ್ಕೊಳ್ಳುತ್ತೆ. 104°F 106°F ಅದಕ್ಕೆ ಜ್ವರ ಇರ್ತದೆ ಯಾವುದು ರೋಗಗ್ರಸ್ತ ಪ್ರಾಣಿಗೆ. ನಂತರ ಈ ಬಾಯಿ ಹುಣ್ಣು ಕಾಲುಬಾಯಿ ಜ್ವರದ ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು. ಬಾಯಿ ಹುಣ್ಣು, ಕಾಲು ಗೊರಸು ಹುಣ್ಣು ಮತ್ತು ಕೆಚ್ಚಲು ತೊಟ್ಟುಗಳು ಹುಣ್ಣಾಗುತ್ತೆ, ಇದು ಪ್ರಮುಖ ಲಕ್ಷಣ ಆಗಿರ್ತದೆ. ಈ ಬಾಯಿ ಹುಣ್ಣು ಹೇಗಿರ್ತದೆ ಅಂತಂದರೆ, ಮೊದಲೇದಾಗಿ ನಿಮಗೆ ಇವು ಬಾಯಿ ನಾಲಿಗೆ ಇದೆಲ್ಲ ನೀರು ಗುಳ್ಳೆಗಳ ಥರ ಒಂದು ಚಿಕ್ಕ ಚಿಕ್ಕ ಗುಳ್ಳೆಗಳು ಅದಾಗಿ ಅದ ನಂತರ ಅದು ಒಡೆದು ನಿಮಗೆ ಗಾಯದ ರೀತಿಯಲ್ಲಿ ನಿಮಗೆ ಕಾಣಿಸ್ಕೊಳುತ್ತೆ. ಬಾಯಿ ನಾಲಿಗೆ ಎಲ್ಲ ಗಾಯದ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ. ಆ ನಾಲಿಗೆ ಮೇಲಿರತಕ್ಕಂಥ ಒಂದು ಏನು ಪೊರೆ ಇದೆ ಅದು ಎದ್ದು ನಿಮಗೆ ತೊಳೆಯೋಕೆ ಏನಾದರೂ ನೀವು ಅದು ಹೋದರೆ ಅದು ಕಿತ್ತು ಬರೋ ಥರ ನಿಮಗೆ ಕಂಡುಬರುತ್ತೆ. ಇದು ಪ್ರಮುಖ ಲಕ್ಷಣ ಆಗಿರ್ತದೆ. ಹಾಗೆ ಕಾಲು ಗೊರಸು, ಈ ಕಾಲಿನ ಚರ್ಮ ಮತ್ತು ಗೊರಸು ಕೂಡುತ್ತಲ್ಲ ಆ ಜಾಗ, ಆ ಜಾಗದಲ್ಲಿ ಗುಳ್ಳೆಗಳ ಥರ ಫಸ್ಟು ಕಾಣಿಸ್ಕೊಂಡು ಅದು ಒಡೆದು ನಿಮಗೆ ಗಾಯದ ಥರ ನಿಮಗೆ ಕಾಣಿಸ್ಕೊಳುತ್ತೆ. ಮತ್ತು ಆ ಗೊರಸು ಕೂಡ ನಿಮಗೆ ಓಪನ್ ಆಗಿರುತ್ತೆ, ಅಂದರೆ ಈ ಬಿರುಕು ಬಿಟ್ಟಿರೋ ರೀತಿ ನಿಮಗೆ ಕಾಣಿಸುತ್ತೆ. ಈ ಅದೇ ಥರ ಈ ಕೆಚ್ಚಲಲ್ಲೂ ಕೂಡ ಇದೇ ಥರನೇ ಆಗ್ತದೆ, ಅಂದರೆ ಗುಳ್ಳೆಗಳ ಥರ ಆಗಿ ಅದು ಓಪನ್ ಆಗಿ ಅದು ಗಾಯಗಳಾಗಿ ಮತ್ತು ಅದರ ಚರ್ಮ ಕೂಡ ಸುಲಿದು ಬರೋ ಥರ, ಅಂದರೆ ಕೆಚ್ಚಲಿನ ತೊಟ್ಟು ಚರ್ಮ ಸುಲಿದು ಬರೋ ಥರ ನಿಮಗೆ ಕಾಣಿಸುತ್ತೆ. ಅದು ಈ ಬಾಯಿ ಹುಣ್ಣು ಆಗಿರೋ ಕಾರಣ ಅತಿಯಾಗಿ ಜೆಲ್ ಸುರಿಸ್ತಾ ಇರ್ತದೆ, ನೊರೆಯಿಂದ ಸೇರಿರ್ತಕ್ಕಂಥ ಜೆಲ್ಲು, ಅದು ಜೆಲ್ಲು ಬಾಯಿಯಿಂದ ದಾರದ ರೀತಿಯಲ್ಲಿ ನಿಮಗೆ ಬಾಯಿಯಿಂದ ನೆಲದವರೆಗೂ ಇರ್ತದೆ. ಮತ್ತು ಬಾಯಿನ ಚಪ್ಪರಿಸ್ತಾ ಇರುತ್ತೆ ಆ ಹಸು, ಅಂದರೆ ರೋಗಗ್ರಸ್ತ ಪ್ರಾಣಿ ಚಪ್ಪರಿಸೋದೇನಕ್ಕೆ ಅಂದರೆ ಆ ಬಾಯಿಯಲ್ಲಿ ಹುಣ್ಣಾಗಿರೋದ್ರಿಂದ ಹುರಿ ಆ ಊತ ಅದನ್ನು ತಡೆಯೋಕ್ಕಾಗದೆ ಅದು ಚಪ್ಪರಿಸ್ತಾ ಇರುತ್ತೆ. ಚಪ್ಪರಿಸೋದ್ರಿಂದ ಆ ಜೆಲ್ಲು ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ತಂಪನ್ನು ಕೊಡುತ್ತೆ, ಮತ್ತು ಬಾಯಿ ತೆಗೆದು ಗಾಳಿನ ಎಳಿತಾ ಇರ್ತದೆ. ಮತ್ತು ಈ ಒಂದು ಬಾಯೆಲ್ಲ ಗಾಯ ಎಲ್ಲ ಆಗಿರೋದ್ರಿಂದ ಅದಕ್ಕೆ ಯಾವುದೇ ಥರದ ಮೇವು ತಿನ್ನೋದಕ್ಕೆ ಆಗಲಿ ತಿಂಡಿ ತಿನ್ನೋದಕ್ಕೆ ಆಗಲಿ ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಗಿರ್ತದೆ. ಇವು ಎಲ್ಲ ಪ್ರಮುಖ ಲಕ್ಷಣಗಳಿರ್ತದೆ. ಈ ಒಂದು ಕಾಯಿಲೆಯಲ್ಲಿ ಎಲ್ಲ ಲಕ್ಷಣಗಳು ಕೂಡ ಇರಬೇಕು ಅಂತ ಏನಿಲ್ಲ, ಕೆಲವೊಂದು ಇರ್ತದೆ ಕೆಲವೊಂದು ಇರೋದಿಲ್ಲ. ಮುಖ್ಯವಾಗಿ ಬಾಯಿ ಹುಣ್ಣು ಕಾಲು ಹುಣ್ಣು ಇದಂತೂ ಇದ್ದೇ ಇರ್ತದೆ. ಬಾಯಿ ಆದರೂ ಇರ್ಬೋದು, ಕಾಲು ಇಲ್ಲದೇ ಇರ್ಬೋದು, ಕಾಲು ಮಾತ್ರ ಇರ್ಬೋದು, ಬಾಯಿ ಇಲ್ಲದೆ ಇರ್ಬೋದು, ನೀರು ಬೊಬ್ಬೆಯ ಲಕ್ಷಣಗಳು ಕಂಡುಬರುತ್ತೆ. ಹೌದು ಹೌದು. ಏನೇ ನಾವು ಕಂಡುಕೊಂಡಿದ್ರು ಇತ್ತೀಚಿನ ದಿನಗಳಲ್ಲಿ ಆ ರೋಗ ಲಕ್ಷಣಗಳ ರೂಪಗಳು ಬೇರೆ ಆಗ್ತಾ ಇರೋದ್ರಿಂದ ವೈದ್ಯಾಧಿಕಾರಿಗಳನ್ನ ನಾವು ಭೇಟಿಯಾಗ್ತಕ್ಕಂಥದ್ದು ಬಹಳ ಪ್ರಮುಖವಾಗ್ತದೆ. ಈಗ ಈ ಎಲ್ಲ ವೈರಸ್ಗಳಿಗೂ ಕೂಡ ಒಂದೊಂದು ಲಸಿಕೆ ಅನ್ನೋದನ್ನು ಇತ್ತೀಚಿನ ವೈದ್ಯಶಾಸ್ತ್ರಗಳು ಹೆಚ್ಚಾಗಿ ಕಂಡುಕೊಂಡಿದ್ದಾವೆ. ಅದೇ ರೀತಿಯಾಗಿ ಈ ಒಂದು ಕಾಲುಬಾಯಿ ಜ್ವರ ಬರದೇ ಇರೋ ಥರ, ಅಂದರೆ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ಒಂದು ಲಸಿಕೆಗಳು ಇವಾಗ ಇದಕ್ಕೂ ಕೂಡ ಇದ್ದಾವೆ. ಅದನ್ನು ಯಾವ ಹಂತದಲ್ಲಿ ನಮ್ಮ ರೈತರು ಕೊಡಿಸ್ಬೇಕಾಗ್ತದೆ, ಆ ಲಸಿಕೆ ಬಗ್ಗೆ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿ ಕೊಡಿ. ಹೌದು, ಈಗ ಈ ಒಂದು ರೋಗನ ಹೇಗೆ ತಡೆಗಟ್ಟೋದು, ಈಗ ಕಾಯಿಲೆ ಬಂದಾಗಿದೆ ಅದನ್ನು ಚಿಕಿತ್ಸೆ ಕೊಡಿಸಿದ್ರೆ ಅದು ಗುಣಮುಖ ಆಗುತ್ತೆ. ಆದರೆ ಈ ರೋಗ ಬರದೇ ಇರೋ ಹಾಗೆ ನಾವೇ ಮುಂಜಾಗ್ರತೆ ಕ್ರಮ ವಹಿಸಿ ಹೇಗೆ ತಡೆಗಟ್ಬೋದು ಅಂತ ಹೇಳೋದಾದರೆ, ಅಂದರೆ ಯಾವುದೇ ಒಂದು ವೈರಾಣು ರೋಗಗಳಿಗೆ ರಾಮಬಾಣ ಅಂತ ಹೇಳೋದಾದರೆ ಅದು ಲಸಿಕೆ ಮಾತ್ರ. 99% ತಡೆಗಟ್ಟುವಂಥ ಸಾಧ್ಯತೆ ಇರೋದು ಲಸಿಕೆಗಳಿಂದ ಮಾತ್ರ. ಸೊ ಹಾಗಾಗಿ ಕಾಲುಬಾಯಿ ರೋಗಕ್ಕೆ ಕೂಡ ನಮ್ಮಲ್ಲಿ ಲಸಿಕೆ ಇದೆ. ಈ ಒಂದು ಲಸಿಕೆನ ಪ್ರತಿ 6 ತಿಂಗಳಿಗೊಮ್ಮೆ, ಅಂದರೆ ವರ್ಷಕ್ಕೆ 2 ಬಾರಿ ಈ ಒಂದು ಲಸಿಕೆನ ನಾವು ನಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ಎಲ್ಲ ಹಳ್ಳಿಗಳಲ್ಲಿ ಪ್ರತಿ ಮನೆ ಮನೆಗೂ ತೆರಳಿ ಈ ಒಂದು ಲಸಿಕೆಯನ್ನು ಮಾಡುವಂಥ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಏನಂದರೆ, ಇದು ಕೇಂದ್ರ ಸರ್ಕಾರದ ಒಂದು ನೆರವಿನಿಂದ ಹಾಗೂ ರಾಜ್ಯ ಸರ್ಕಾರದ ಸಹಕಾರದಿಂದ ನಮ್ಮ ಇಲಾಖೆ ಮುಖಾಂತರ, ಅಂದರೆ ಪಶುಪಾಲನಾ ಇಲಾಖೆ ಮುಖಾಂತರ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. 8-10 ವರ್ಷಗಳಿಂದ ಕೂಡ ಈ ಒಂದು ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡ್ಕೊಂಬರ್ತಾ ಇದೆ. ಮುಂಚೆ ಕೂಡ ಇದರ ಲಸಿಕೆ ಕಾರ್ಯಕ್ರಮ ನಡೀತಾ ಇತ್ತು, ಆದರೆ ಇಷ್ಟು ವ್ಯವಸ್ಥಿತವಾಗಿ ಇರಲಿಲ್ಲ. ಯಾರು ರೈತರು ತಾವಾಗಿ ಹೋಗ್ತಾರೆ ಅವ್ರಿಗೆ ಮಾತ್ರ ನೀಡ್ತಾ ಇದ್ರು. ಹೌದು, ಹಾಗೆ ಮತ್ತೆ ಎಲ್ಲಿ ರೋಗ ಕಾಣಿಸ್ಕೊಂಡಿದೆ ಆ ಒಂದು ಭಾಗದಲ್ಲಿ ಇದು ಮಾಡೋದಾಗಿರ್ಬೋದು, ಆ ಥರದ್ದೆಲ್ಲ ಇತ್ತು. ಈಗ ಕಳೆದ 8-10 ವರ್ಷಗಳಿಂದ ಏನಾಗಿದೆ, ಇದೊಂದು ಕಾರ್ಯಕ್ರಮವಾಗ್ಬಿಟ್ಟಿದೆ. ಇದು ಒಂದು ವ್ಯವಸ್ಥಿತವಾಗಿ ನಡೀತಾ ಬಂದಿದೆ, ಆಂದೋಲನದ ರೂಪದಲ್ಲಿ. ಹೌದು ಹೌದು ಹೌದು, ವ್ಯವಸ್ಥಿತವಾಗಿ ನಡೀತಾ ಇದೆ, 8-10 ವರ್ಷಗಳಿಂದ ನಡೀತಾ ಇದೆ, ಈಗ ಕೂಡ ಅದು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮನ 2035 ಇಸ್ವಿ ತನಕ ಈ ಒಂದು ಕಾರ್ಯಕ್ರಮನ ನಾವು ನಿಗದಿ ಮಾಡ್ಕೊಂಡಿದ್ದೀವಿ. ಏನಕ್ಕೆ 2035 ಅಂತಂದರೆ, ಆ ಒಂದು ವೇಳೆಗೆ ಕಾಲುಬಾಯಿ ಜ್ವರ ವೈರಾಣುನ ನಮ್ಮ ಒಂದು ದೇಶದಿಂದ ಸಂಪೂರ್ಣವಾಗಿ ಹೋಗಲಾಡಿಸ್ಬೇಕು ಈ ಒಂದು ವೈರಾಣುನ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷ ಹೇಗಿರುತ್ತೆ ನಮ್ಮ ಸಿದ್ಧತೆ ಅಂತ ಎಂದು ಹೇಳಿದರೆ, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಿರ್ದಿಷ್ಟವಾದಂಥ ಸಮಯವನ್ನು ಕೊಟ್ಟಿರ್ತಾರೆ. ಆ ಸಮಯಕ್ಕಿಂತ ಮುಂಚೆ ನಾವು ಪ್ರತಿ ಹಳ್ಳಿಗಳಲ್ಲಿ, ಅಂದರೆ ಅಲ್ಲಿನ ಪಶುವೈದ್ಯರು ಅಥವಾ ಸಿಬ್ಬಂದಿಗಳು ಪ್ರತಿ ಹಳ್ಳಿಗಳಲ್ಲಿ ಏನೇನು ಎಷ್ಟು ಜಾನುವಾರು ಇದೆ ಅವನ್ನ ಬ್ಲಾಕ್ ಮಾಡ್ಕೊತೀವಿ. ಅಂದರೆ 100 to 120 ರಾಸುಗಳನ್ನ ಒಂದು ಬ್ಲಾಕು, ಮತ್ತು ಇನ್ನೊಂದು 120 ಎರಡನೇ ಬ್ಲಾಕು, ಮೂರನೇ ಬ್ಲಾಕು, ಆ ಥರ ಹಳ್ಳಿ ಪ್ರತಿ ಹಳ್ಳಿಗೆ 3-4 ಅಥವಾ ಎಷ್ಟಿರುತ್ತೋ ಅದ್ರ ಪ್ರಕಾರ ಬ್ಲಾಕ್ ಮಾಡ್ಕೊತೀವಿ. ಬ್ಲಾಕ್ ಮಾಡಿಕೊಂಡು ಆ ಬ್ಲಾಕಿಗೆ ಇಂತಿಂಥ ಬ್ಲಾಕಿಗೆ ಇಂತಿಂಥ ಲಸಿಕೆದಾರ ನಮ್ಮ ಸ್ಟಾಫ್ ಆಗಿರ್ಬೋದು ಅಥವಾ ಪಶುವೈದ್ಯರಾಗಿರ್ಬೋದು, ಅವರು ಆ ಒಂದು ಬ್ಲಾಕಿಗೆ ಅವತ್ತು ಲಸಿಕೆ ಹಾಕಬೇಕು ಅಂತೇಳಿ ಮುಂಚಿತವಾಗಿಯೇ ನಾವು ರೆಡಿ ಮಾಡ್ಕೊಂಡಿರ್ತೀವಿ, ಈ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀವಿ. ಅದ್ರ ಪ್ರಕಾರ ಅವತ್ತು ಲಸಿಕೆ ನಡೆಯೋದ್ರಿಂದ ಹಿಂದೆ ದಿನ ಆ ಒಂದು ಊರಲ್ಲಿ ಹಾಲು ಉತ್ಪಾದಕರ ಸಂಘ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ನಿಮಗೆ ಎಲ್ಲ ರೈತ ಬಂಧುಗಳಿಗೆ ತಿಳಿಸೋದಾಗಿರ್ಬೋದು, ಇಂಥ ಜಾಗದಲ್ಲಿ ಅಥವಾ ಈಗ ಅದು ಮನೆ ಮನೆಗೆ ನಾವು ಮಾಡ್ತಾ ಇದ್ದೀವಿ, ಬಂದು ನಮ್ಮ ಪಶುವೈದ್ಯರು ಆಗಿರ್ಬೋದು ಸಿಬ್ಬಂದಿ ಅವರು ನಿಮ್ಮ ಜಾನುವಾರುಗಳಿಗೆ ಲಸಿಕೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಅವ್ರನ್ನ ಅವ್ರ ಮುಖಾಂತರ ನಾವು ಹೇಳ್ಸೋದಿರ್ಬೋದು. ನಾವೇ ಸ್ವತಃ ಒಂದು ವೆಹಿಕಲಿಂದ ಪ್ರಚಾರ ಮಾಡೋದಾಗಿರ್ಬೋದು, ಮತ್ತು ಅಲ್ಲಿನ ಲೋಕಲ್ ಯಾರಾದರೂ ಗಣ್ಯರು ಇರ್ಬೋದು ಅಥವಾ ಇನ್ನೂ ಯಾರಾದರೂ ಮುಖಂಡರುಗಳಿರ್ಬೋದು ಅವ್ರನ್ನೆಲ್ಲ ಮುಖಾಂತರ ಕೂಡ ಆ ಒಂದು ಊರಿಗೆ ಈ ಒಂದು ವಿಷಯ ಮುಟ್ಟಿಸೋದು, ಪ್ರತಿ ಮನೆಗೆ ವಿಷಯನ ಹಿಂದೇ ದಿನವೇ ನಾವು ಮುಟ್ಟಿಸ್ತಾ ಇದ್ವಿ. ಮುಟ್ಟಿ ಆ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಆಗಬೇಕು ಅನ್ನೋ ಥರ ನಾವು ಯೋಜನೆ ಮಾಡಿಕೊಂಡು ಅದ್ರ ಪ್ರಕಾರನೇ ಮಾಡ್ತಾ ಇದ್ದೀವಿ. ಅದೇ ಥರ ಮಾರನೇ ದಿನ ಬೆಳಗ್ಗೆ ಅಲ್ಲಿ 6-6:30 ಸಮಯದಲ್ಲಿನೇ ಹೋಗಿ ನಿಗದಿಪಡಿಸಿರೋ ಪ್ಲಾನ್ ಪ್ರಕಾರನೇ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಹಾಕಿ ದಿನನಿತ್ಯ ಮಾಮೂಲಿ ನಮ್ಮ ದೈನಂದಿನ ಕಾರ್ಯಗಳೇನಿರ್ತದೆ ಅದಕ್ಕೆ ಮತ್ತೆ ವಾಪಸ್ ಬಂದು ನಾವು ನಮ್ಮ ಆಸ್ಪತ್ರೆ ಯಾತ್ರೆ ಕಾರ್ಯಕ್ರಮಗಳನ್ನ ನಾವು ಇದು ಮಾಡ್ಕೊತೀವಿ. ಇದು ಪ್ರತಿನಿತ್ಯ ಆ ಒಂದು ನಿಗದಿಪಡಿಸಿದ ಟೈಮ್, ಇದು 6 ತಿಂಗಳಿಗೊಮ್ಮೆ ಆಗುತ್ತೆ. ಅಲ್ಲಿ ನಮಗೆ ಯಾವಾಗಲೂ ನಮ್ಮ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡುತ್ತೆ ಸಮಯನ ಅದೇ ಸಮಯದಲ್ಲೇ ನಡೆಯುತ್ತೆ. ದೇಶಾದ್ಯಂತ ಒಂದೇ ಸಮಯದಲ್ಲಿ ನಡೀತಾ ಇದೆ ಇದು. ಸಾಮಾನ್ಯವಾಗಿ ಇದು 20-30 ದಿನದವರೆಗೆ ನಡೆಯುತ್ತೆ ಈ ಒಂದು ಕಾರ್ಯಕ್ರಮ. ಇದು ಯಾವಾಗ ಅಂತಂದರೆ, ಸಾಮಾನ್ಯವಾಗಿ ಜನವರಿಲಿ ಮೊದಲನೇ ಬಾರಿ, ಅಂದರೆ ವರ್ಷದ ಮೊದಲನೇ ಸುತ್ತು, ಜುಲೈನಲ್ಲಿ ವರ್ಷದ ಎರಡನೇ ಸುತ್ತು, ಇದೇ ಥರ ಪ್ರತಿ ವರ್ಷವೂ ನಡೆಯುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಸ್ವಲ್ಪ ಸಮಯ ಆಚೆ ಈಚೆ ಆಗೋದಿರುತ್ತೆ, ಆದರೆ ಪ್ರತಿ ವರ್ಷವೂ ಇದು ಕಂಪಲ್ಸರಿ ಈ ಪ್ರೋಗ್ರಾಮ್ ಅಂತೂ ಇದ್ದೇ ಇರುತ್ತೆ. ಸೊ ನಾವು ಈ ಮುಖಾಂತರ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳೋದೇನೆಂದರೆ, ಈ ಒಂದು ರೋಗಕ್ಕೆ ರಾಮಬಾಣ ಅಂತಲೇ ನಾನು ಹೇಳಿದೆ, ಆ ಒಂದು ನಿಟ್ಟಿನಲ್ಲಿ ಲಸಿಕೆ ಮಾಡಿಸ್ಕೊಳ್ಳೋದು ಕಡ್ಡಾಯ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷ್ಯ ತೋರ್ದಂಗೆ ಅಥವಾ ನೀವೆಲ್ಲೋ ಇರಲಿಲ್ವೋ ಇನ್ನೊಂದೋ ಮತ್ತೊಂದೋ ಯಾವುದೇ ಕಾರಣ ಹೇಳಿದೆ, ಕಂಪಲ್ಸರಿ ಈ ಒಂದು ಲಸಿಕೆನ ನೀವು ನಿಮ್ಮ ಜಾನುವಾರುಗಳಿಗೆ ಕೊಡಿಸ್ಬೇಕು ಅಂತ ಈ ಮುಖಾಂತರ ನಾವು ನಿಮ್ಮನ್ನು ಕೇಳ್ಕೊತಿದ್ದೀವಿ. ಜೊತೆಗೆ ಇನ್ನೂ ಒಂದು ತಪ್ಪು ತಿಳುವಳಿಕೆ ಇದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ, ಮುಂಚೆ ಸ್ವಲ್ಪ ಜಾಸ್ತಿ ಇತ್ತು, ಆದರೂ ಈಗನೂ ಇನ್ನೂ ಸ್ವಲ್ಪ ಇದೆ. ಅದು ಏನಂತಂದರೆ, ಈ ವ್ಯಾಕ್ಸಿನ್ ಹಾಕಿದ್ರೆ ಕತ್ತಲ್ಲಿ ಊತ ಬರುತ್ತೆ, ಈ ವ್ಯಾಕ್ಸಿನ್ ಹಾಕಿದ್ರೆ ಹೌದು ಆ ಜಾಗದಲ್ಲಿ ಗಂಟಾಗುತ್ತೆ, ಅಥವಾ ಈ ಲಸಿಕೆ ತಗೊಂಡಿರೋ ಹಸು ಹಾಲು ಕಡಿಮೆ ಆಗುತ್ತೆ ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆ. ಸೊ ಹಾಗಾಗಿ ಈ ನಮ್ಮ ರೈತರಿಗೆ ನಾನು ಹೇಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ಗಂಟು ಅಥವಾ ಊತ ಯಾವುದೂ ಕೂಡ ಈ ಒಂದು ಲಸಿಕೆಯಿಂದ ಬರೋದಿಲ್ಲ. ಒಂದು ಜೊತೆಗೆ ಯಾವುದೇ ಹಸುಗೂ ಕೂಡ ಹಾಲಾಗಲಿ ಅಥವಾ ಏನೇ ಪ್ರೊಡಕ್ಟಿವಿಟಿ ಆಗಲಿ ಅದಕ್ಕೆ ಕಡಿಮೆ ಆಗೋದಿಲ್ಲ. 99% ಯಾವುದೇ ಕಾರಣಕ್ಕೂ ಈ ಥರದ್ದು ಆಗೋದಿಲ್ಲ. ಎಲ್ಲೋ ಒಂದು ಯಾವುದೋ ಬೇರೆ ಕಾರಣಗಳಿಂದ ಕೂಡ ಆಗಿರೋ ಅಂಥ ಸಾಧ್ಯತೆಗಳು ಇರುತ್ತೆ. ಅದನ್ನೇ ನೀವು ಯಾರೋ ಒಬ್ಬರಿಗೆ ಆಯಿತು ಅಂತಂದರೆ ಅವನು ಊರಿಗೆಲ್ಲ ಹೇಳೋದು ಈ ಥರ ಆಗ್ಬಿಟ್ಟಿದೆ. ಆ ಥರ ಒಂದು ತಪ್ಪು ಯಾವುದೇ ರೈತರು ಮಾಡೋಕೋಬಿಡಿ ದಯವಿಟ್ಟು. ಇದು ಲಸಿಕೆಯಿಂದ ಮಾತ್ರನೇ ಸಾಧ್ಯ ಈ ಒಂದು ರೋಗನ ತಡೆಯೋದಕ್ಕೆ ಅಥವಾ ತೊಲಗಿಸೋದಕ್ಕೆ ಈ ರೋಗನ. ಹಾಗಾಗಿ ಲಸಿಕೆನ ಯಾವುದೇ ಕಾರಣಕ್ಕೂ ದುರುದ್ದೇಶ ಅಥವಾ ತಪ್ಪು ತಿಳುವಳಿಕೆಗಳು ಇದರದನ್ನೆಲ್ಲ ನೀವು ಬಿಟ್ಬಿಟ್ಟು ಕಂಪಲ್ಸರಿ ನೀವು ಎಲ್ಲ ಜಾನುವಾರುಗಳಿಗೆ ಕೊಡಿಸ್ಬೇಕಂತ ನಾನು ಕೇಳ್ತೀನಿ. ಹೌದು, ಇದೊಂದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರ ಒಂದು ಎಲ್ಲ ರೀತಿಯ ಪ್ರಯೋಗಗಳಿಗೆ ಒಳಪಟ್ಟ ನಂತರವೇ ಯಾವುದೇ ಲಸಿಕೆಯನ್ನು ಹೊರತರೋದು ಮತ್ತು ಅದನ್ನು ಸಾರ್ವಜನಿಕರಿಗೆ ಅಥವಾ ಜಾನುವಾರುಗಳಿಗೆ ನೀಡ್ತಕ್ಕಂಥದ್ದು. ಅದರಿಂದ ಯಾವುದೇ ವ್ಯತಿರಿಕ್ತ ಪರಿಣಾಮಗಳು ಇಲ್ಲದೇ ಇರೋದನ್ನು ಖಚಿತಪಡಿಸ್ಕೊಂಡ ನಂತರವೇ ಅವುಗಳಿಗೆ ಉಪಯೋಗಕ್ಕೆ ತರ್ತಕ್ಕಂಥದ್ದು. ಅದನ್ನು ನಮ್ಮ ರೈತರು ಹೆಚ್ಚಾಗಿ ಮನಸ್ಸಲ್ಲಿ ಇಟ್ಕೋಬೇಕು. ಅದೇ ರೀತಿಯಾಗಿ ನೀವು ಹೇಳಿದಾಗ ಯಾವುದೇ ವ್ಯತಿರಿಕ್ತ ಪರಿಣಾಮ ಇರುವಂಥ ಲಸಿಕೆ ಆಗ್ಬೋದು, ಔಷಧಿ ಆಗ್ಬೋದು, ಅದನ್ನು ಸರ್ಕಾರಗಳು ಕೂಡ ಹೊರಗಡೆ ತರೋದಿಲ್ಲ, ಮತ್ತು ಅದನ್ನು ತಕ್ಷಣ ನಿಲ್ಲಿಸ್ತಾರೆ ಅನ್ನೋದನ್ನು ಕೂಡ ರೈತರು ತಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತದೆ. ಹೌದು ಹೌದು, ನೀವು ಹೇಳಿದಾಗೆ ಯಾವುದೇ ಒಂದು ಔಷಧಿ ಆಗಿರ್ಬೋದು ಅಥವಾ ಲಸಿಕೆ ಆಗಿರ್ಬೋದು ಏನೇ ಆಗಿರ್ಬೋದು ನಮ್ಮ ಆಸ್ಪತ್ರೆಗಳಿಗೆ ತಲುಪಿಸೋದಕ್ಕೂ ಮುಂಚೆ, ಅದರ ಉಪಯೋಗ ಪಡೆಯೋದಕ್ಕೂ ಮುಂಚೆ ಸಾಕಷ್ಟು ಬಾರಿ ಅದರ ಒಂದು ಪ್ರಯೋಗಗಳು ನಡೆದಿರುತ್ತೆ. ಯಾವುದೇ ಥರದ ಔಷಧಿ ಆಗಿರ್ಬೋದು, ಲಸಿಕೆಗಳಾಗಿದ್ದು, ಎಲ್ಲ ಥರದ ಔಷಧಿಗಳು ಕೂಡ ಸಾಕಷ್ಟು ಪ್ರಯೋಗಗಳೆಲ್ಲ ಮಾಡಿ ಯಾವ ಇದೇ ಪ್ರಾಣಿಗಳಲ್ಲೂ ಮೇಲೂ ಕೂಡ ಅದನ್ನು ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಯಾವುದೇ ರೀತಿಯಾದ ಅಡ್ಡ ಪರಿಣಾಮ ಇಲ್ಲ, ಯಾವುದೇ ಥರದ ತೊಂದರೆ ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡು ನಂತರನೇ ನಮ್ಮ ಸರ್ಕಾರಗಳು ಆಗಿರ್ಬೋದು ಅಥವಾ ಅಧಿಕಾರಿ ವರ್ಗದವರು ಆಗಿರ್ಬೋದು ಆ ಒಂದು ಸಂಸ್ಥೆಯವರಾಗಿರ್ಬೋದು ಅದನ್ನು ಉಪಯೋಗಕ್ಕೆ ಬಿಡ್ತಕ್ಕಂಥ. ಹೌದು ಹೌದು, ಅದೇ ಯಾವುದು ಆಗದೆ ಇದ್ದರೆ ಅದಕ್ಕೆ ಏನು ಪರ್ಮಿಷನ್ ಅನ್ನೋದೇ ಸಿಗೋದಿಲ್ಲ. ಹೌದು, ಅದ ನಂತರ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಆಗಿ ಸಂಶೋಧನೆಗಳನ್ನು ನಡೆದು ಅಲ್ಲಿ ಓಕೆ ಆದ ನಂತರನೇ ಮಾರ್ಕೆಟ್ಗೆ ಬರೋದ್ರಿಂದ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಈ ಥರದನ್ನೆಲ್ಲ ತಲೆ ಕೆಡಿಸ್ಕೊಂಡಿದೆ ಧೈರ್ಯವಾಗಿ ಈ ಒಂದು ಲಸಿಕೆಗಳನ್ನಾಗಿರ್ಬೋದು ಔಷಧಿಗಳನ್ನಾಗಲಿ ಅದರ ಉಪಯೋಗನ ಪಡ್ಕೋಬೇಕಂತ ಹೇಳ್ತೇವೆ. ಅಂದರೆ ಯಾವೆಲ್ಲ ಎಲ್ಲ ಜಾನುವಾರುಗಳಿಗೂ ನೀಡ್ತೀರಾ? ನಮ್ಮ ಈಗ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಕಾಲುಬಾಯಿ ಜ್ವರ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ದನ, ಎಮ್ಮೆ, ಹಂದಿ, ಕುರಿ, ಮೇಕೆ ಇಷ್ಟು, ಅದರಲ್ಲೂ ಪ್ರಮುಖವಾಗಿ ದನ ಮತ್ತು ಎಮ್ಮೆಗಳನ್ನು ಮತ್ತು ಹಂದಿಗಳನ್ನು ಈ ಮೂರನ್ನ ಪ್ರಮುಖವಾಗಿ ನಾವು ಲಸಿಕೆಗಳನ್ನು ಕೊಡುವಂಥ ಕಾರ್ಯಕ್ರಮದಲ್ಲಿ ಒಳಪಡಿಸ್ಕೊಂಡಿದ್ದೀವಿ. ಅದು ಪ್ರತಿ ವರ್ಷ ಕೂಡ ನಡೀತಾ ಇರುತ್ತೆ. ಡಾಕ್ಟರ್ ಸಂತೋಷ್ ಅವರೇ, ಈಗ ಕೆಲವೊಂದು ಸಂದರ್ಭಗಳಲ್ಲಿ ಲಸಿಕೆಯನ್ನು ಕೊಡಿಸೋಕ್ಕಾಗಲಿಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ಅಥವಾ ಲಸಿಕೆ ಕೊಡುವಂಥ ಸಂದರ್ಭದಲ್ಲಿ ಹಸು ಇರಲ್ಲ, ಬೇರೆ ಊರಿಂದ ನಾನೆಲ್ಲೋ ಒಂದು ಹಸು ತೊಗೊಂಡು ಬಂದೆ, ಆಮೇಲೆ ಅದಕ್ಕೆ ಕೊಡಿಸೋಕ್ಕಾಗಲಿಲ್ಲ ಅಂದಾಗ ಅವರು ಅಂತಹ ಸಂದರ್ಭಗಳಲ್ಲಿ ಏನು ಎಚ್ಚರಿಕೆಗಳನ್ನ ವಹಿಸಬೇಕಾಗುತ್ತೆ ರೈತರು? ಈಗ ಈ ಲಸಿಕೆ ಸಂದರ್ಭದಲ್ಲಿ ನಿಮಗೆ ಲಸಿಕೆ ಹಾಕ್ಸ್ಕೊಳೋಕೆ ಆಗಿಲ್ಲ ಅಂತಂದರೆ ಆ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಏನು ನಿಮ್ಮ ಮನೆಗೆ ನಮ್ಮ ಪಶುವೈದ್ಯರು ಅಥವಾ ಸಿಬ್ಬಂದಿಗಳು ಬಂದಿರ್ತಾರೆ ಅವತ್ತಾಗಿಲ್ಲ ಅಂತಂದರೆ ಮತ್ತೆ ಬೇರೆ ಇನ್ನೊಂದು ದಿನ ನಮ್ಮ ಆಸ್ಪತ್ರೆ ಹತ್ತಿರದ ಆಸ್ಪತ್ರೆಗೆ ಹೋದರೆ ಅಲ್ಲಿ ನಿಮಗೆ ಲಸಿಕೆ ಲಭ್ಯ ಇರುತ್ತೆ. ಅವತ್ತಾಗಿಲ್ಲ ಅಂದರೆ ಇನ್ನೊಂದು ದಿನ ಕೂಡ ನೀವು ಹಾಕ್ಸ್ಕೋಬೋದು. ಜೊತೆಗೆ ನೀವು ನಮ್ಮ ಪಶುವೈದ್ಯರನ್ನು ನೀವು ಸಂಪರ್ಕ ಮಾಡಿದರೆ ಅವರು ಕೂಡ ಮನೆ ಹತ್ರನೇ ಬಂದು ಮತ್ತೆ ಇನ್ನೊಂದು ದಿನವೂ ಕೂಡ ನಿಮಗೆ ಲಸಿಕೆ ಹಾಕಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಏನು ಹೆಚ್ಚಿನದಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಮ್ಮ ರೈತರು ಮೊದಲ ಆದ್ಯತೆ ಲಸಿಕೆ ಕೊಡಿಸೋದ್ರ ಮೇಲೇ ಇರಲಿ. ಒಂದು ದಿನ ಅವತ್ತು ಆಗಿಲ್ಲ ಅಂತಂದರೆ ಸಾಧ್ಯವಾದಷ್ಟು ಅವತ್ತೇ ಕೊಡಿಸೋದು ನೋಡಿ, ಸಾಧ್ಯ ಆಗಿಲ್ಲ ಅಂದರೆ ಮರುದಿನನಾದರೂ ಅದನ್ನು ಕೊಡಿಸ್ಲೇಬೇಕಾಗುತ್ತೆ. ಯಾಕಂದರೆ ಲಸಿಕೆನೇ ಅದಕ್ಕೆ ನಮ್ಮ ಈ ರೋಗವನ್ನು ತಡೆಗಟ್ಟೋದಕ್ಕೆ ತುಂಬ ಮುಖ್ಯವಾದಂಥ ಇದಾಗಿರ್ತದೆ. ಅದರ ಜೊತೆಗೆ ಇನ್ನೂ ಬೇರೆ ಏನೇನು ಕ್ರಮಗಳು ನೀವು ಈ ರೋಗ ಬರ್ದಿರೋ ಹರಡೋದೇ ಇರೋ ಥರ ನೀವು ಇದು ಮಾಡಬೇಕಂದ್ರೆ ಈ ಒಂದು ಲಸಿಕೆ ಹಾಕ್ಸಿರ್ತೀರ ಎಲ್ಲ ನಿಮ್ಮ ಜಾನುವಾರುಗಳಿಗೆ ನೀವು ಹಾಕ್ಸಿರ್ತೀರ, ಅದು ಅಲ್ಲದೇನು ಕೂಡ ಇನ್ನೂ ಬೇರೆ ಯಾವ್ಯಾವುದೋ ಕ್ರಮಗಳನ್ನು ನೀವು ಇದು ಮಾಡ್ಕೋಬೋದು ಅಂತಂದರೆ ಯಾವುದೇ ಕಾರಣಕ್ಕೂ ಬೇರೆ ಅಂದರೆ ಹೊಸದಾಗಿ ತರುವಂಥ ಹಸುಗಳು ಅಥವಾ ಬೇರೆ ಕುರಿ, ಮೇಕೆ, ಎಮ್ಮೆ ಆಗಿರ್ಬೋದು ಅವನ್ನ ತರೋದಕ್ಕೆ ಮುಂಚೆ ನೀವು ಅದ್ರ ಬಗ್ಗೆ ವಿಚಾರಿಸ್ಬೇಕಾಗುತ್ತೆ. ಅಂದರೆ ಅದಕ್ಕೆ ಯಾವುದು ಲಸಿಕೆಗಳು ಹಾಕಿದೆಯಾ, ಆಗಿದೆಯಾ, ಮಾಡಿಸಿದಾರಾ ಅದನ್ನು. ಈಗ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ನಮ್ಮ ಹಸುಗಳಲ್ಲಿ ಏನಾಗಿದೆ ಪ್ರತಿಯೊಂದು ಹಸುಗಳಿಗೂ ನಾವು ಹೋಲೆ ಹಾಕ್ತಾ ಇದ್ದೀವಿ, ಕಿವಿ ಹೋಲೆ ಅಳವಡಿಸಿದ್ವಿ. ಈ ಕಿವಿ ಹೋಲೆ ಸಂಖ್ಯೆಗೆ ಇದು ಕೂಡ ನಿಮಗೆ ಸಹಾಯ ಆಗುತ್ತೆ. ಏನಂದರೆ ಆ ನಂಬರ್ನ ನೀವು ಹತ್ತಿರದ ಪಶುವೈದ್ಯರು ನೀವು ಎಲ್ಲಿ ಯಾವ ಒಂದು ಏರಿಯಾದಲ್ಲಿ ಯಾವ ಒಂದು ಜಾಗದಲ್ಲಿ ನೀವು ತಗೋತಿರೋ ಅಲ್ಲಿನ ಪಶುವೈದ್ಯರನ್ನು ನೀವು ಸಂಪರ್ಕ ಮಾಡಿದ್ರೆ ಆ ಹೋಲೆ ನಂಬರ್ ಹೇಳಿದ್ರೆ ಈಗ ಒಂದು ಕಾಲುಬಾಯಿ ಜ್ವರದ ಲಸಿಕೆ ಆಗಿದೆಯೋ ಇಲ್ವೋ ಅನ್ನೋದು ಅಲ್ಲಿಂದ ಮಾಹಿತಿ ನಿಮಗೆ ತಿಳಿಯುತ್ತೆ. ಸೊ ಆ ಒಂದು ಉದ್ದೇಶದಲ್ಲಿ ಕೂಡ ನಿಮಗೆ ಈ ಒಂದು ಕಿವಿ ಒಲೆ ಅದರಲ್ಲಿರುವಂಥ ನಂಬರು ನಿಮಗೆ ಸಹಾಯಕ್ಕೆ ಬರುತ್ತೆ. ಜೊತೆಗೆ ಯಾರು ಇಂದ ನೀವು ಜಾನುವಾರು ಪಡೀತಿರೋ ಅವರಿಂದ ಕೂಡ ಕೇಳಿ ಮಾಹಿತಿನ ಪಡಿಬೇಕಾಗ್ತದೆ. ಅದರ ಜೊತೆಗೆ ಅವರೇನಾದರೂ ಯಾವುದೇ ಥರ ಲಸಿಕೆ ಮಾಡಿಸಿಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಮನೆಗೆ ಅದನ್ನು ತೊಗೊಂಬಂದು ಪ್ರತ್ಯೇಕವಾಗಿ ಇಡಬೇಕಾಗುತ್ತೆ. ಪ್ರತ್ಯೇಕವಾಗಿ ಇಟ್ಟು ಅದಕ್ಕೆ ವ್ಯಾಕ್ಸಿನ್ ಮಾಡಿ ಅಂದರೆ ಈ ಲಸಿಕೆಯನ್ನು ಹಾಕಿ ಕನಿಷ್ಠ ಒಂದು ವಾರ ಅದನ್ನು ಪ್ರತ್ಯೇಕವಾಗಿ ಇಟ್ಟು ವಾರದ ನಂತರ ನೀವು ಇನ್ನುಳಿದ ನಿಮ್ಮ ಪ್ರಾಣಿಗಳ ಜೊತೆ ಅಥವಾ ನಿಮ್ಮ ಜಾನುವಾರುಗಳ ಜೊತೆ ಅದನ್ನು ಬಿಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವು ಏಕಾಏಕಿ ತಂದು ನಿಮ್ಮ ಪ್ರಾಣಿಗಳ ಜೊತೆ ಬಂದರೆ ರೋಗ ಹರಡೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಬರೀ ಹಸು ಅಂತೇನಲ್ಲ, ಎಲ್ಲ ಪ್ರಾಣಿಗಳಿಗೂ ಕೂಡ, ಮತ್ತು ಇದು ಕಾಲುಬಾಯಿ ಜ್ವರಕ್ಕೆ ಅಂತಲ್ಲ ಇನ್ನೂ ಸಾಕಷ್ಟು ರೋಗಗಳಿಗೂ ಕೂಡ ಇದೇ ಒಂದು ಇದು ಸಾಧ್ಯತೆ ಇರುತ್ತೆ, ಮತ್ತು ಇದೇ ಒಂದು ಅನ್ವಯ ಆಗುತ್ತೆ. ಇದರ ಜೊತೆಗೆ ನೀವು ಆದಷ್ಟು ನಿಮ್ಮ ಯಾವುದೇ ಒಂದು ಕೊಟ್ಟಿಗೆ ಅಂದರೆ ಹಸುವಿನ ಕೊಟ್ಟಿಗೆ ಆಗಿರ್ಬೋದು, ಕುರಿಗೆ ಆಗಿರ್ಬೋದು, ಯಾರೇ ಅಂದರೆ ಮೂರನೇ ವ್ಯಕ್ತಿ ಅಂದರೆ ಅದಕ್ಕೆ ಏನು ಸಂಬಂಧ ಇಲ್ಲದಿರೋವಂಥ ವ್ಯಕ್ತಿನ ಆದಷ್ಟು ಕಡಿಮೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಂದು ಹೋಗೋಂಥರಿರ್ಬೋದು ನೋಡಿಕೊಂಡು ಆ ಥರದನ್ನೆಲ್ಲ ನೀವು ಕಡಿಮೆ ಮಾಡೋದು ಅನೇಕ ರೋಗಗಳನ್ನ ಬರೋವಂಥ ಚಾನ್ಸಸ್ನ ಕಡಿಮೆ ಮಾಡ್ಬೋದು. ಜೊತೆಗೆ ಈ ಫುಟ್ ಬಾತ್ ಅಂತ ಹೇಳ್ತೀವಿ ನಾವು. ಫುಟ್ ಬಾತ್ ಅಂತಂದರೆ ಯಾವುದೇ ಒಂದು ಕೊಟ್ಟಿಗೆಗೆ ಪ್ರವೇಶ ದ್ವಾರ ಏನಿರ್ತದೆ ಅಲ್ಲಿ ಸ್ವಲ್ಪ ನಾವು ಕೆಲವೊಂದು ಕೊಟ್ಟಿಗೆಗಳಲ್ಲಿ ನೀವು ನೋಡ್ಬೋದು ಅಲ್ಲಿ ಮಾಡಿರ್ತಾರೆ. ಈ ಕೆಲವು ದೇವಸ್ಥಾನಗಳಲ್ಲಿ ಕೂಡ ಈ ದೇವಸ್ಥಾನ ನಾವು ಪ್ರವೇಶ ಪಡೆಯೋಕ್ಕೆ ಮುಂಚೆ ಅಲ್ಲಿ ಸ್ವಲ್ಪ ನೀರು ನಿಲ್ಲೋ ಥರ ಮಾಡಿರ್ತಾರೆ. ಆ ನೀರಲ್ಲಿ ನೀವು ಕಾಲು ಹದ್ದುಕೊಂಡು ಹೋಗಬೇಕು. ಏನಕ್ಕೆ ಹೋಗಬೇಕು ಏನಕ್ಕೆ ಅಂತಂದರೆ ಮುಂದೆ ಒಳಗಡೆ ನಿಮ್ಮ ಕಾಲಲ್ಲಿರುವಂಥ ಗಲೀಜು ಧೂಳು ಮತ್ತೊಂದು ಎಲ್ಲ ಯಾವುದೇ ಥರ ಒಳಗಡೆ ಇದಾಗಬಾರ್ದು ಅಂತ. ಸೊ ಅದೇ ಥರ ಇದರಲ್ಲಿ ನಮ್ಮ ಕೊಟ್ಟಿಗೆಯಲ್ಲೂ ಕೂಡ ನೀವೊಂದು ಚಿಕ್ಕದಾಗಿ ಒಂದು ಕಾಲನ್ನ ಹದ್ದೋ ಅಂತ ಒಂದು ಫುಟ್ಪಾತ್ ಅನ್ನೋದೊಂದು ಮಾಡ್ಕೋಬೋದು. ಅದಕ್ಕೆ ಒಂದು ಆಗಲೇ ನಾನು ಹೇಳಿದೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನೋ ಒಂದು ಕಾಳುಗಳು ಸಿಕ್ಕುತ್ತೆ ಅಂತೆ. ಅದನ್ನು ಕೂಡ ನೀವು 1% ದ್ರಾವಣ ಒಂದು ಇದು ರೆಡಿ ಮಾಡಿಕೊಂಡು ಅದರಲ್ಲಿ ಹಾಕೋದ್ರಿಂದ ಯಾರೇ ನಿಮ್ಮ ಕೊಟ್ಟಿಗೆಗೆ ಪ್ರವೇಶ ಮಾಡೋಕ್ಕೆ ಮುಂಚೆ ಆ ಒಂದು ದ್ರಾವಣದಲ್ಲಿ ಕಾಲಿಟ್ಬಿಟ್ಟು ಮುಂದೆ ಬರಬೇಕಾಗ್ತದೆ. ಎರಡು ಕಾಲನ್ನು ಪಾದಗಳಲ್ಲಿ ಇಟ್ಟರೆ ಆ ಒಂದು ಏನಿದೆ ಅದು ಆಂಟಿಸೆಪ್ಟಿಕ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಯಾವುದೇ ಥರದ ಕ್ರಿಮಿಗಳನ್ನು ಅಲ್ಲಿ ನಾಶ ಮಾಡಿ ಮುಂದೆ ನೀವು ಹೋಗ್ಬೋದು. ಇದು ಕೂಡ ಒಂದು ತಡೆಯುವಂಥ ವಿಧಾನ ಆಗಿರ್ತದೆ. ಅದರ ಜೊತೆಗೆ ಯಾವುದೇ ಒಂದು ಹಳ್ಳಿಲಿ ಇವಾಗ ಯಾವುದೋ ಪಕ್ಕದ ಊರಲ್ಲಿ ಬಂದಿದೆ ರೋಗ ನಿಮ್ಮಲ್ಲಿಲ್ಲ ಆ ಪಕ್ಕದ ಊರಲ್ಲಿ ಬಂದಿದೆ ಆದಷ್ಟು ಅಂಥ ಸಮಯದಲ್ಲಿ ಏನು ಮಾಡಬೇಕು ನೀವು ಹೊರಗಡೆ ಮೇಯಿಸೋದನ್ನು ತಪ್ಪಿಸ್ಬೇಕು. ಹೊರಗಡೆ ಮೇಯಿಸೋದು ಬಿಟ್ಬಿಡಬೇಕು ಆ ಒಂದು ಸಮಯದಲ್ಲಿ. ಒಂದು 15 ದಿನನೋ ಅಥವಾ ತಿಂಗಳು ಏನೋ ಆ ಒಂದು ಸಮಯದಲ್ಲಿ ಹೊರಗಡೆ ಬಿಡದೆ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಏನು ಪಾಲನೆ ಮಾಡಬೇಕು ಅದನ್ನು ಮಾಡಬೇಕಾಗ್ತದೆ. ನೀವು ಹೊರಗಡೆ ಎಲ್ಲ ಬಿಟ್ಟರೆ ನಾನು ಆಗಲೇ ಹೇಳಿದಾಗೆ ಗಾಳಿಯಲ್ಲಿ ಹರಡೋವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಎಲ್ಲ ಕಡೆ ಹರಡಿ ನಿಮ್ಮ ಜಾನುವಾರುಗಳಿಗೆ ತೊಂದರೆ ಆಗೋಂಥ ಇದು ಇರ್ತದೆ. ಜೊತೆಗೆ ನಿಮ್ಮನೆಯಲ್ಲೇ ಆದಾಗ ನೀವು ಬರೀ ನಿಮ್ಮ ಮನೆಯದು ಅಥವಾ ನಿಮ್ಮ ಜಾನುವಾರದ ಬಗ್ಗೆ ಅಷ್ಟೇ ಯೋಚನೆ ಮಾಡದೆ ಬೇರೆ ಅಂದರೆ ನಿಮ್ಮ ಊರಿನ ನಿಮ್ಮ ಅಣ್ಣ ತಮ್ಮಂದ್ರದು ಅವ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಿಮಗೆ ಒಂದು ರೋಗ ಬಂದಿದೆ ಅಂದ್ಕೊಂಡು ನೀವು ನಿರ್ಲಕ್ಷ್ಯ ಮಾಡಿಬಿಟ್ಟು ಹೊರಗಡೆ ಎಲ್ಲ ಕೊಟ್ಟೋದು ಮೇಯಿಸೋದಕ್ಕೆಲ್ಲ ಹೊರಗಡೆ ಬಿಡೋದು ಹಂಗೆಲ್ಲ ಮಾಡೋದ್ರಿಂದ ಏನಾಗ್ತದೆ ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ಜಾಗಗಳಿಗೆಲ್ಲ ಅದು ಹರಡಿ ಬೇರೆ ಜಾನುವಾರುಗಳು ನಿಮ್ಮ ಊರಿನ ಜಾನುವಾರು ಆಗಿರ್ಬೋದು ಪಕ್ಕದ ಊರಿನ ಜಾನುವಾರು ಆಗಿರ್ಬೋದು ಅವಕ್ಕೂ ಕೂಡ ಅವ ಪ್ರಾಣಕ್ಕೂ ಕೂಡ ಕುತ್ತ ಆಗೋಕ್ಕೆ ನೀವೇ ಕಾರಣ ಆಗ್ತೀರಾ. ಹಾಗಾಗಿ ಈ ಥರದ ತಪ್ಪುಗಳನ್ನು ನಮ್ಮ ರೈತರು ಮಾಡಬಾರ್ದು ಅನ್ನೋದೊಂದು ನಮ್ಮ ಕಡೆಯಿಂದ ಒಂದು ಇವರೇ ಅಕ್ಕಪಕ್ಕದವ್ರಿಗೆ ಹೇಳಿಬಿಟ್ರೆ ಒಳ್ಳೇದು. ಮನೆ ನಮ್ಮ ಹಸುಗೀಗಾಗಿದೆ, ನಮ್ಮ ಮನೆ ಕುರಿಗೆ ಹೀಗಾಗಿದೆ, ಸ್ವಲ್ಪ ನೀವು ಎಚ್ಚರಿಕೆಂದಿರಿ ಅಂತ ಇವರೇ ಹೇಳಿದ್ರೆ ಇವರಿಂದ ಎಷ್ಟೋ ಜನಗಳಿಗೆ ಹೌದು ಆಗಲೇ ನಾವು ಚಿಕಿತ್ಸೆ ಹೇಗೆ ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ವಿ ಅದನ್ನ ಪ್ರತ್ಯೇಕವಾಗಿ ಇಟ್ಬಿಟ್ಟು ಅದಕ್ಕೆ ನೀವು ಆರೈಕೆ ಮಾಡಬೇಕು ಅಂತೇಳಿ. ಸೊ ಅದೇ ಥರ ನೀವು ಆರೈಕೆ ಮಾಡಿಕೊಂಡ್ರೆ ಈ ಒಂದು ಹರಡೋದನ್ನು ನೀವು ತಪ್ಪಿಸ್ಬೋದು. ಜೊತೆಗೆ ನಾವು ಇನ್ನೂ ಒಂದು ಏನಂದರೆ ಜನರಲ್ಲಿ ಸಾಕಷ್ಟು ಈಗ 80-90% ನಮ್ಮ ಲಸಿಕೆ ಕಾರ್ಯಕ್ರಮ ನಡೀತಾ ಇದೆ. ಕೆಲವೊಂದರಲ್ಲಿ 100% ಕೂಡ ಆಗಿದೆ, ಕೆಲವೊಂದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. 10 ವರ್ಷದ ಹಿಂದಿಗೆಲ್ಲ ಹೋಲಿಸ್ಕೊಂಡ್ರೆ ಈಗ ಲಸಿಕೆ ಒಂದಷ್ಟು ಜನ ಚೆನ್ನಾಗಿ ಹಾಕಿಸ್ತಾ ಇದ್ದಾರೆ. ಆದರೆ ಇದರ ಮಧ್ಯೆ 2013 ಸಾಕಷ್ಟು ರೈತರಿಗೆ ನೆನಪಿರ್ಬೋದು, 2013 ಮೈಸೂರು ಭಾಗದ ಅಂದರೆ ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಈ ಒಂದು ಭಾಗದಲ್ಲಿ ಈ ರೋಗ ತುಂಬ ತೀಕ್ಷ್ಣವಾಗಿ ಕಾಣಿಸ್ಕೊಂಡಿತ್ತು, ತುಂಬ ದೊಡ್ಡ ಮಟ್ಟದಲ್ಲಿ ಉಲ್ಬಣವಾಗಿತ್ತು. ಈ 2013 ಸಾವಿರಾರು ಹಸುಗಳು ಸತ್ತೋಯ್ತು ಅಂತ ಒಂದು ಪರಿಸ್ಥಿತಿ 2013 ಬಂದಿತ್ತು. ಆವಾಗ ಕೂಡ ಏನಂದ್ರೆ ನಾನು ಹೇಳಿದಾಗೆ ಈಗ 8-10 ವರ್ಷದಿಂದ ಈ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ. ತದನಂತರ ಯಾವುದೇ ಥರದ ಈ ರೋಗ ನಮ್ಮಲ್ಲಿ ಕಾಣಿಸ್ಕೊಂಡಿಲ್ಲ. ಬಟ್ ಆದರೆ ಇದೆ ಈಗಲೂ ಈ ರೋಗ ಅಲ್ಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಇದೆ. ನಾವು ಇದೇ ಉದ್ದೇಶನ ಇಟ್ಕೊಂಡು 2035 ತನಕ ಅಂತ ನಾನು ಆಗಲೇ ಹೇಳಿದೆ. ಅದೇ ಥರ ಪ್ರತಿ ವರ್ಷ 2 ಬಾರಿ 2035 ತನಕ ಈ ಒಂದು ಪ್ರೋಗ್ರಾಮಲ್ಲಿ ನೀವು ಎಲ್ಲ ರೈತರು ನಮ್ಮ ಇಲಾಖೆ ಜೊತೆ ನೀವು ಕೈ ಜೋಡಿಸಿದ್ದೆ ಆದರೆ ಖಂಡಿತವಾಗಲೂ ಈ ಒಂದು ಸಾಂಕ್ರಾಮಿಕ ರೋಗ, ಈ ಒಂದು ಮಾರಣಾಂತಿಕ ರೋಗ, ಈ ಒಂದು ಏನು ರೈತರ ಒಂದು ಆದಾಯವನ್ನು ನಷ್ಟಗೊಳಿಸತಕ್ಕಂಥದ್ದು, ಪ್ರೀತಿಯಿಂದ ಸಾಕಿರ್ತಕ್ಕಂಥ ಜಾನುವಾರುಗಳ ಜೀವಕ್ಕೆ ಕುತ್ತು ತರತಕ್ಕಂಥ ಈ ಒಂದು ರೋಗನ ಖಂಡಿತವಾಗ್ಲೂ ಈ ಒಂದು ವೈರಾಣನ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬಹುದು, ಖಂಡಿತವಾಗೂ ಮಾಡಬಹುದು. ಈ ಒಂದು ಲಸಿಕೆ ಕಾರ್ಯಕ್ರಮದಿಂದ ಮಾತ್ರ ಅದು ಸಾಧ್ಯ. ಹಾಗಾಗಿ ಮತ್ತೆ ಹೇಳ್ತಾ ಇರೋದು ಏನಂದ್ರೆ ಲಸಿಕೆಯನ್ನು ಯಾವುದೇ ಕಾರಣಕ್ಕೂ ಯಾವ ರೈತರು ಈ ಜಾನುವಾರುಗಳಿಗೆ ತಪ್ಪದೇ ಹಾಕಿಸ್ಬೇಕು. ರೈತ ಬಂಧುವರೇ, ಕೇಳಿದ್ರಲ್ಲ ಇದುವರೆಗೆ ಡಾಕ್ಟರ್ ಸಂತೋಷ್ಗೌಡ ಅವರ ಮಾತುಗಳನ್ನು. ಈ ಕಾಲುಬಾಯಿ ಜ್ವರದ ವಿಚಾರವಾಗಿ ಇಷ್ಟು ಹೊತ್ತು ಕೂಡ ನಮ್ಮ ಜೊತೆಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಅವರು ಹೇಳಿದಾಗೆ ಯಾವ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ತಪ್ಪು ಮಾಹಿತಿಗಳಿಗೆ ಒಳಪಟ್ಟು ಈ ಲಸಿಕೆಯಿಂದ ನಿಮ್ಮ ಪ್ರಾಣಿಗಳನ್ನು, ನಿಮ್ಮ ಜಾನುವಾರುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ವಂಚಿತರನ್ನಾಗಿ ಮಾಡಬೇಡಿ. ಆ ಮೂಲಕ ನಿಮ್ಮ ಮನೆಯ ಆದಾಯವನ್ನು, ನಿಮ್ಮ ಮನೆಯ ಲಕ್ಷ್ಮಿಯನ್ನು ನೀವೇ ದೂರಕ್ಕೆ ಕಳಿಸ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಮಾತುಕತೆಯನ್ನು ಮುಗಿಸೋಣ. ಮಾತುಕತೆಯ ಮುಗಿಸೋದಕ್ಕೆ ಮುಂಚೆ ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೀಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಮೂರು ಬಾರಿ ಹೇಳಿ. ಖಂಡಿತ, ನನ್ನ ಮೊಬೈಲ್ ಸಂಖ್ಯೆ 9005349950. ಮತ್ತೊಮ್ಮೆ ಹೇಳ್ತೀನಿ, 9005349950. ಕೆಳಗರೆ 9005349950 ಇದು ಡಾಕ್ಟರ್ ಸಂತೋಷ್ ಗೌಡ ಎನ್ ಅವರ ದೂರವಾಣಿ ಸಂಖ್ಯೆ. ನಿಮಗೇನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವ್ರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಇದುವರೆಗೆ ನಮ್ಮ ರೈತ ಬಾಂಧವರಿಗೆ ಕಾಲುಬಾಯಿ ಜ್ವರದ ಸವಿಸ್ತಾರವಾದ ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸಂತೋಷ್ ಗೌಡ ಅವರು. ಧನ್ಯವಾದಗಳು. ಪಶುಗಳಲ್ಲಿ ಕಾಲುಬಾಯಿ ರೋಗ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ಇಲವಾಲ ಹೋಬಳಿ ಗುಂಗ್ರಾಲ್ ಛತ್ರದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಎನ್ ಸಂತೋಷ್ ಗೌಡ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿರುವ ಜೆಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಜನಪದ ಗೀತೆಗಳು. ಕಿನ್ನೂರಿ ನುಡಿಸೋಣ, ದನಿ ಚಂದ ಕಿನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವು ಕಿನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವು. ಚಕ್ಕಿ ನುಂಗತ್ತೆ ನಾರಿ ನನ್ನ ಸುತ್ತಳು, ಬೆಳ್ಳಿ ನುಂಗತ್ತೆ ನಾರಿ ನನ್ನ ಸುತ್ತಳು, ನಾರಿ ಬೆಳ್ಳಿ ನುಂಗತ್ತೆ ನಾರಿ ನನ್ನ ಸುತ್ತಳು. ಎಲ್ಲೋ ಜಗಪ್ಪ ನಿನ್ನರ ಮಾರೆ, ಎಲ್ಲೋ ಜಗಪ್ಪ ನಿನ್ನ ತಳನಾರೆ, ಎಲ್ಲೋ ಜಗಪ್ಪ ನಿನ್ನ ತಳನಾರೆ, ಜೊತೆ ಎಲ್ಲೋ ಜಗಪ್ಪ ನಿನ್ನ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ, ತಂದಿಡಲಾರಿ ನೀನೇ ತಿತ್ತವ ನಾರಿ, ತಂದಿಡಲಾರಿ ನೀನೇ ತಿತ್ತವ, ತಂದಿಡಲಾರಿ ನೀನೇ ತಿತ್ತವ ನಾರಿ, ತಂದಿಡಲಾರಿ ನೀನೇ ತಿತ್ತವ. ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ, ಹಣೆ ಸಲು ನಾನು ಕದ್ದೆ ನೇರಾರಿ, ಕುದುರೆ ಸಲು ನಾನು ಕದ್ದೆ ನೇನೆ, ಎರರ ಹೆಣ್ಣಿಗೆ ನಾನು ಬಿದ್ದೆ ನೇನೆ ನಾರಿ, ಎರರ ಹೆಣ್ಣಿಗೆ ನಾನು ಬಿದ್ದೆ ನೇನೆ. ಎಲ್ಲೋ ಜಗತ್ತ ನಿನ್ನರ ಮಾರೆ, ಎಲ್ಲೋ ನಿನ್ನ ತಳ್ಳನಾರೆ. ಬಿದ್ದ ಬದ್ದ ಬಟ್ಟೆನೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಓ ಪಟಾಳ ಜೋಗಿಯ ಹಿಂದು ಗೂಟೆ ಪಟಾಳ ಜೋಗಿಯ ಮುಂದು ಗೂಟೆ ನಾರಿ ಪಟಾಳ ಜೋಗಿಯ ಹಿಂದು ಗೂಟೆ ಎಲ್ಲಾನು ಬಿಟ್ಟ ಮ್ಯಾಲೆ ನನ್ನನ್ಯಾಕೆ ಬಿಡಲಲ್ಲೆ ನನ್ನಲ್ಲಿ ನಿನಗೆ ಮನಸ್ಸಾಕೆ ಬಾಲೆ ನನ್ನಲ್ಲಿ ನಿನಗೆ ಮನಸ್ಸಾಕೆ ನನ್ನಲ್ಲಿ ನಿನಗೆ ಮನಸ್ಸಾಕೆ ಬಾಲೆ ನನ್ನಲ್ಲಿ ನಿನಗೆ ಮನಸ್ಸಾಕೆ ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಬೆಂತರಘಟ್ಟ ಅಲ್ಲಿ ಗರ್ವತ್ತು ಘಟ್ಟ ಅಲ್ಲಿದೆ ಕಾಣೆ ನಲ್ಲರ ಮಾರೆ ರಾರಿ ಅಲ್ಲಿದೆ ಕಾಣೆ ನಲ್ಲರ ಮಾನೆ ಅಲ್ಲಿದೆ ಕಾಣೆ ನಲ್ಲರ ಮಾನೆ ನಾರಿ ಅಲ್ಲಿದೆ ಕಾಣೆ ನಲ್ಲರ ಮಾನೆ ತಿಂಡೂರಿ ನುಡಿಸೋಣ ದನಿ ಚಂದ ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದ. ಸೂರ್ಯ ಹಾದಿಯಲ್ಲಿ ಕೊಲ್ಲು ಮುಳ್ಳು ತುಳಿಯಲಾರೆ, ಬಿಸಿಲು ಬೇಗಿಗೆ ಬೇಯಲಾರೆ, ಜಾತುರಿಗೆ ಬರೋದಿಲ್ಲೆ ಹುಡುಗಿ ಜಾತುರಿಗೆ ಬರೋದಿಲ್ಲೇ.